ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೃಷಿ ರಂಗ. ಸಂಘಟನಾ ಯುಕ್ತಿ, ರೈತ ಶಕ್ತಿ, ರೈತ ಉತ್ಪಾದಕ ಕಂಪನಿಗಳ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ತೋಟಗಾರಿಕಾ ಇಲಾಖೆ ಹಾಸನ. ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಂಘಟನಾ ಯುಕ್ತಿ, ರೈತ ಶಕ್ತಿ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಸಂಘಟನಾ ಯುಕ್ತಿ, ರೈತ ಶಕ್ತಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ರೈತ ಉತ್ಪಾದಕ ಸಂಸ್ಥೆಯ ಆರ್ಥಿಕ ನಿರ್ವಹಣೆ ಹಾಗೂ ಆರ್ಥಿಕ ಮೂಲಗಳ ಕುರಿತಂತೆ ಚನ್ನರಾಯಪಟ್ಟಣ ತಾಲೂಕು ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಎನ್ಎಸ್ ಫಣೀಂದ್ರ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ರೈತ ಉತ್ಪಾದಕ ಸಂಸ್ಥೆಯ ಆರ್ಥಿಕ ನಿರ್ವಹಣೆ ಹಾಗೂ ಆರ್ಥಿಕ ಮೂಲಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ಯಾವುದೇ ಒಂದು ಎಫ್ಪಿಒಗೆ ಆರ್ಥಿಕ ಬಂಡವಾಳ ಇಲ್ಲ ಅಂತ ಹೇಳಿದರೆ ಅದು ಯಾವುದೇ ಚಟುವಟಿಕೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಈ ನಿಟ್ಟಿನಲ್ಲಿ ಯಾವ್ಯಾವ ಮೂಲಗಳಿಂದ ಆರ್ಥಿಕ ಬಂಡವಾಳವನ್ನು ಸಂಗ್ರಹವನ್ನು ಮಾಡಬಹುದು, ಹೀಗೆ ಸಂಗ್ರಹ ಮಾಡಿದಂತಹ ಬಂಡವಾಳವನ್ನು ಎಲ್ಲೆಲ್ಲಿ ವಿನಿಯೋಜನೆಯನ್ನ ಮಾಡಬಹುದು ಹಾಗೂ ಏನೆಲ್ಲ ಆರ್ಥಿಕ ಚಟುವಟಿಕೆಗಳನ್ನು ಈ ಬಂಡವಾಳದ ಮೂಲಕ ಮಾಡಬಹುದು, ಎಂತಹ ವ್ಯವಹಾರವನ್ನು ಮಾಡಿದಾಗ ಅದು ರೈತ ಉತ್ಪಾದಕ ಸಂಸ್ಥೆಗೆ ಹಿತವಾಗಿರುತ್ತೆ ಮತ್ತು ಲಾಭದಾಯಕವಾಗಿರುತ್ತೆ ಅನ್ನುವಂಥ ವಿಚಾರಗಳನ್ನು ಇವತ್ತು ನಾವು ಪ್ರಸ್ತಾಪವನ್ನು ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಚನ್ನರಾಯಪಟ್ಟಣದ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಎನ್ಎಸ್ ಫಣೀಂದ್ರ ಅವರು. ಫಣೀಂದ್ರ ಅವರಿಗೆ ನಮಸ್ಕಾರ. ಕಾರ್ಯಕ್ರಮ ನಮಸ್ಕಾರ ಸರ್. ಇವತ್ತು ಎಫ್ಪಿಒ ಹೇಗೆಲ್ಲ ಒಂದು ಆರ್ಥಿಕ ಮೂಲಗಳನ್ನು ಸಂಗ್ರಹವನ್ನು ಮಾಡಬಹುದು ಹಾಗೂ ಏನೆಲ್ಲ ಆರ್ಥಿಕ ಚಟುವಟಿಕೆಗಳನ್ನು ನಿರ್ವಹಣೆಯನ್ನ ಮಾಡಬಹುದು ಅನ್ನುವಂಥ ವಿಚಾರಗಳನ್ನು ತಾವು ಇವತ್ತು ತಿಳಿಸ್ಕೊಡ್ಬೇಕು. ಈ ಎಫ್ಪಿಒ ಅಂತ ಅಂದರೆ ಏನು, ಅದರ ಬಗ್ಗೆ ತಮ್ಮ ಒಂದು ಅಭಿಪ್ರಾಯ ಏನು, ಇಲ್ಲಿಂದ ಪ್ರಾರಂಭ ಮಾಡೋಣ ಇವತ್ತಿನ ಮಾತುಕತೆಯನ್ನು. ಎಫ್ಪಿಒ ಅಂದರೆ ರೈತ ಉತ್ಪಾದಕರ ಸಂಘ ಅಂತ ಹೇಳ್ಬಿಟ್ಟು, ಅದು ಹಿಂದೆ ತೋಟಗಾರಿಕೆ ನಮ್ಮ ಇಲಾಖೆ ವತಿಯಿಂದ FIGಗಳು ಅಂತೇಳಿ ಒಂದು ಹಳ್ಳಿಗಳಲ್ಲಿ ಮಾಡ್ತಾ ಇದ್ವಿ. ಅಂದರೆ ಒಂದು 20 ಜನ 25 ಜನ ಆಸಕ್ತ ರೈತರುಗಳನ್ನು ನಾವು ಸಮಾನ ಮನಸ್ಕರನ್ನು ಅವರನ್ನು ಗುಂಪು ಮಾಡಿ ಒಂದು ಸಂಘದ ಥರ ಮಾಡಿ ಆ ಸಂಘದಲ್ಲಿ ಮುಖಾಂತರ ಚಟುವಟಿಕೆಗಳನ್ನು ಮಾಡೋದು, ಸದಸ್ಯರುಗಳಿಗೆ ಸಹಾಯಧನ ನೀಡುವಂಥ ಕಾರ್ಯಕ್ರಮಗಳನ್ನು ಪ್ರೇರೇಪಿಸಿ ಅವರನ್ನು ಆ ಕೆಲಸವನ್ನು ಮಾಡಿಸ್ತಾ ಇದ್ವಿ. ಹಿಂದೆ ನಾವು 2 ಲಕ್ಷ ರೂಪಾಯಿ ಒಂದೊಂದು ಸಂಘಕ್ಕೆ ಅಂತೇಳಿ ಆವರ್ತನಿಧಿ ಅಂತೇಳಿ ಕೊಡ್ತಾ ಇದ್ವಿ. ಅದರಲ್ಲಿ ಅವರು ಸಂಘದಿಂದ ವಿವಿಧ ಚಟುವಟಿಕೆಗಳನ್ನು ಮಾಡೋದು, ಅದರ ಮುಖಾಂತರ ಅವ್ರು ಮಾಡುವಂಥ ಒಂದು ಇದನ್ನು ಮಾಡಿದ್ರು. ಆ ಒಂದು ಕಾನ್ಸೆಪ್ಟ್ ಏನಿತ್ತು ಅದು ನಂತರ ಹೆಚ್ಚು ಪರಿಣಾಮಕಾರಿ ಆಗದೇ ಇರೋದ್ರಿಂದ ನಂತರ ದಿನಗಳಲ್ಲಿ FPO ಮಾಡುವುದರ ಮುಖಾಂತರ ಸರ್ಕಾರ FPOಗಳಿಗೆ ಉತ್ತೇಜನ ನೀಡುವುದು. ಇದು FPO ಅಂದರೆ ಏನು, ಒಂದು ಸಂಘ ರೈತರುಗಳು ಒಂದೊಂದು ತಾಲೂಕಿನಲ್ಲಿ ಇರತಕ್ಕಂಥ ರೈತರುಗಳು, ಒಂದು ಹೋಬಳಿಯಲ್ಲಿರತಕ್ಕಂಥ ರೈತರುಗಳು ಒಂದು 1,000, 1,500 ಆ ರೀತಿ ಯಥಾಶಕ್ತಿ ಸಂಘಗಳಲ್ಲಿ ಸದಸ್ಯರುಗಳನ್ನು ಮಾಡ್ಕೋತಾರೆ. ಸದಸ್ಯರುಗಳನ್ನು ಮಾಡಬೇಕಾದ್ರೆ ಅವರಿಗೆ ಕನಿಷ್ಠ 1,000 ರೂಪಾಯಿ ಹಿಂಗೆ ಷೇರ್ ಕಲೆಕ್ಷನ್ ಅಂದರೆ ಒಂದು ಷೇರು ಬಂಡವಾಳನ ಕಲೆಕ್ಟ್ ಮಾಡಿ ಅವ್ರನ್ನ ಒಂದು ಸಂಘದ ಒಂದು ಅಧ್ಯಕ್ಷರು ಉಪಾಧ್ಯಕ್ಷರು ಖಜಾಂಚಿ ಅಂತ ಮಾಡ್ತಾರೆ. ನಂತರ ಒಬ್ಬ CEO ಒಬ್ಬನ್ನ ನೇಮಕ ಮಾಡ್ಕೋತಾರೆ. ಜಾಗ ಇದ್ದಂಥ ಪಕ್ಷದಲ್ಲಿ ಆ ಜಾಗದಲ್ಲಿ ಅವರು ಇದನ್ನು ಉಪಯೋಗ ಮಾಡ್ಕೋತಾರೆ, ಇಲ್ಲ ಬಾಡಿಗೆ ಜಾಗ ಮಾಡ್ಕೋತಾರೆ. ಆ ಮಾಡ್ಕೊಂಡು ಆ ಒಂದು ಏನು ಅವರು FPOಗೆ ಬಂಡವಾಳ ಏನು ಹಾಕತ್ತಾರೆ, ಷೇರ್ ಹಾಕತ್ತಾರೆ, ಆ ಒಂದು ಇಟ್ಕೋತಾರೆ. ಅದ್ರ ಜೊತೆಗೆ ಸರ್ಕಾರದಿಂದ ಅನೇಕ ಸಹಾಯವನ್ನು ಕೊಡ್ತಾ ಬರ್ತಾ ಇದ್ದಾರೆ. ಏನಂದ್ರೆ ಮೊದಲಿಗೆ ಅದನ್ನು ಆವರ್ತ ನಿಧಿ ಅಂತೇಳಿ ಹೇಳ್ತೀರಿ, ಬಂಡವಾಳ ನಿಧಿ ಅಂತೇಳಿ ಆ ರೀತಿ ಕೆಲವು ಟೈಮ್ 10 ಲಕ್ಷದವರೆಗೆ ಅವರಿಗೆ ಪ್ರಾಥಮಿಕವಾಗಿ ಅವರು ಮುನ್ನಡೆಸೋಕ್ಕೋಸ್ಕರ ಒಂದು 10 ಲಕ್ಷ ರೂಪಾಯಿ ಅವರಿಗೆ ಹಣವನ್ನು ಇಲಾಖೆಯಿಂದ ಕೊಡ್ತೀವಿ. ನಂತರ ಅದಕ್ಕೆ ಸಂಬಂಧಪಟ್ಟಂಗೆ ಕಾಲಕಾಲಕ್ಕೂ ಅದ್ರ ಬಗ್ಗೆ ಯಾವ ರೀತಿ ಮಾಡ್ತಾ ಇದಾರೆ ಅಂತ ಹೇಳಿ ತಿಳ್ಕೊತೀವಿ. ಅದೇ ರೀತಿ ಏನು ಎಫ್ ಪಿ ಒಗಳನ್ನು ಡೆವಲಪ್ ಮಾಡೋದಕ್ಕೋಸ್ಕರ, ಅದು ಮುಂದ್ಬರೋದಕ್ಕೋಸ್ಕರ ಅವರಿಗೆ ಈ ರೀತಿ ಸಹಾಯವನ್ನು ಕೊಟ್ಟು ಆ ಎಫ್ ಪಿ ಒಗಳನ್ನು ಪ್ರಾರಂಭ ಮಾಡ್ತೀವಿ. ಈಗ ಹೇಗೆ ಎಫ್ ಪಿ ಒನ್ನ ಪ್ರಾರಂಭ ಮಾಡಬಹುದು ಯಾರಾದರೂ ಆಸಕ್ತ ರೈತರು? ಮುಖ್ಯವಾಗಿ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ನಬಾರ್ಡ್ ಮೂರು ಜನರ ಸಹಯೋಗದೊಂದಿಗೆ ಎಫ್ ಪಿ ಒಗಳನ್ನು ಮಾಡಬಹುದು. ಎಫ್ ಪಿ ಒಗಳನ್ನು ಮಾಡುವಂತ ಆಸಕ್ತ ಇರತಕ್ಕಂತ ಒಂದು ರೈತರ ಸಂಘಗಳು ಇಲಾಖೆಗೆ ಅರ್ಜಿ ಕೊಡುವ ಮುಖಾಂತರ ಯಾವುದು ಸೀನಿಯಾರಿಟಿ ಮೇಲೆ ಯಾವ ಬೆಳೆ ಒಂದು ಈಗ ಏನಾಗಿದೆ ಅಂದ್ರೆ ಹಿಂದೆ ಎಫ್ ಪಿ ಒ ಅಂದ್ರೆ ಎಲ್ಲಾ ವ್ಯವಹಾರನೂ ಮಾಡ್ತಾ ಇದ್ರು ಅವರು, ಎಲ್ಲಾ ತರದ ವ್ಯವಹಾರನು. ಈಗ ಒಂದೊಂದು ಬೆಳೆಗೆ ಎಫ್ ಪಿ ಒ ಮಾಡ್ತಾ ಇದ್ರೆ ಇಲಾಖೆಯ ವತಿಯಿಂದ ಏನು ಅಂದ್ರೆ ತೆಂಗು ಎಫ್ ಪಿ ಒ, ತೆಂಗು ಇಲ್ಲಿ ಹೆಚ್ಚಾಗಿರೋದ್ರಿಂದ ನಮ್ಮ ನಬಾರ್ಡ್ ವತಿಯಿಂದ ಚನ್ನರಾಯಪಟ್ಟಣದಲ್ಲಿ ಶ್ರವಣ ಬೆಳಗೊಳದಲ್ಲಿ ಬಾಹುಬಲಿ ರೈತ ಉತ್ಪಾದಕ ಸಂಘ ಅಂತ ಒಂದು ಪ್ರಾರಂಭ ಮಾಡಿದ್ದಾರೆ. ಅವರು ನಬಾರ್ಡ್ ಮುಖಾಂತರ ಸಹಾಯಧನ ಪಡೆದಿದ್ದಾರೆ. ಅವರು ಏನ್ ಮಾಡ್ತಾ ಇದಾರೆ ಅಂದ್ರೆ ಮುಂದೆ ಅವರು ಈ ರೀತಿ ಮೌಲ್ಯವರ್ಧನೆ, ಬೆಳೆಗೆ ಸಹಾಯ ಹಾಗೂ ರೋಗಗಳು ಬಂದಾಗ ಅವನ್ನ ನಿರ್ವಹಣೆ ಮಾಡೋದಕ್ಕೆ ಔಷಧಿಗಳನ್ನು ಸಹಾಯಧನ ಕೊಡುವಂತ ಆ ರೀತಿ ಮಾಡುವಂತ ಎಫ್ ಪಿ ಒ ಒಂದು ಇದೆ. ಅದೇ ರೀತಿ ನಮ್ಮ ಚಂದ್ರಾಪಟ್ಟಣ ತಾಲೂಕಿನಲ್ಲಿ ಮಂಜುನಾಥೇಶ್ವರ ಎಫ್ ಪಿ ಒ ಅಂತೇಳಿ ನುಗ್ಗೇಹಳ್ಳಿಲಿ ಒಂದು ಪ್ರಾರಂಭವಾಗಿ ಈಗಾಗಲೇ 4-5 ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ. ಅದು ಚೆನ್ನಾಗಿ ಚಟುವಟಿಕೆಯನ್ನು ಕೂಡ ಮಾಡ್ತಾ ಇದೆ. ಇವೊಂದು ಎಫ್ ಪಿ ಒ ಮಾಡ್ಕೊಳ್ಳೋದ್ರಿಂದ ರೈತರಿಗೆ ಏನ್ ಅನುಕೂಲ ಅಂತೀರಿ? ಸಾಮಾನ್ಯವಾಗಿ ಎಫ್ ಪಿ ಒ ಮಾಡೋದ್ರಿಂದ ಏನು ಅಂದ್ರೆ ಈ ಎಫ್ ಪಿ ಒ ನೇರವಾಗಿ ಇಲಾಖೆಯ ಸಂಪರ್ಕದಲ್ಲಿರುತ್ತೆ. ಮೊದಲನೇದಾಗಿ ಎಲ್ಲಾ ಇಲಾಖೆಗಳ ಸಂಪರ್ಕದಲ್ಲೂ, ಕೃಷಿಯ ಸಂಬಂಧಿಸಿದ ಎಲ್ಲಾ ಇಲಾಖೆಯ ಸಂಪರ್ಕದಲ್ಲೂ ಇರೋದ್ರಿಂದ ಇಲಾಖೆಯಲ್ಲಿ ಬರ್ತಕ್ಕಂತ ಸಹಾಯಧನ ಏನ್ ಸವಲತ್ತು ಅವರುಗಳನ್ನ ಗಮನಕ್ಕೆ ನಾವು ಹೆಚ್ಚು ಅವರು ತಿಳ್ಕೊತಾ ಇರ್ತಾರೆ. ಅದೇ ರೀತಿ ಏನು ಈಗ ರೈತರುಗಳು ಬೆಳೆಗಳನ್ನು ಬೆಳೀತಾರೆ, ಬೆಳೆಗಳನ್ನು ಬೆಳೀಬೇಕಾದ್ರೆ ಅವರಿಗೆ ಎಲ್ಲ ಉಳುಮೆ ಮಾಡೋದಕ್ಕೆ ಟ್ರ್ಯಾಕ್ಟರ್ಗಳ ಅವಶ್ಯಕತೆ ಇರುತ್ತೆ, ಕಳೆಗಳನ್ನು ಕತ್ತರಿಸುವಂತ ಯಂತ್ರಗಳ ಅವಶ್ಯಕತೆ ಇರುತ್ತದೆ, ಹಾಗೆ ಗೊಬ್ಬರ ಹಾಕಬೇಕಾಗತ್ತೆ, ಔಷಧಿ ಹೊಡಿಬೇಕಾಗತ್ತೆ, ಹಾಗೆ ಮೇವು ಬೇಕಾಗಿರುತ್ತೆ. ಈ ಎಲ್ಲ ಅವಶ್ಯಕತೆ ರೈತನಿಗೆ ಏನಿರುತ್ತೋ ಅದನ್ನ ನೀಗಿಸಕ್ಕೋಸ್ಕರ ಒಂದು ಜಾಗದಲ್ಲಿ ಆ ಎಫ್ ಪಿ ಒ ಮುಖಾಂತರ ಇವನ್ನೆಲ್ಲ ಮಾರಾಟ ಮಾಡುವಂತ ಅವಕಾಶ ಒಂದು ಕಲ್ಪಿಸೋದಕ್ಕೆ ಇದೊಂದು ಪರಿಣಾಮಕಾರಿಯಾಗಿರ್ತದೆ. ಅದೇ ರೀತಿ ಏನು ಅಂದ್ರೆ ಎಲ್ಲ ರೈತರುಗಳು ಒಂದು ಸಮಾನ ಮನಸ್ಕರು ಅವರು ಒಂದು ಕಡೆ ಸೇರೋದ್ರಿಂದ, ಹಾಗೆ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಅವರಿಗೆ ಕಾಲಕಾಲಕ್ಕೆ ವಿಷಯಗಳು ಗೊತ್ತಾಗ್ತಾ ಇರುತ್ತೆ. ಈ ಗೊತ್ತಾಗೋದ್ರ ಮುಖಾಂತರ ಈ ಎಫ್ ಪಿ ಒಗಳಲ್ಲಿ ಏನು ಕೆಲಸ ಮಾಡಬಹುದು, ಯಾವ ರೀತಿ ನಾವು ಎಫ್ ಪಿ ಒಗಳಲ್ಲಿ ಯಾವ ಯಾವ ಕಾರ್ಯಕ್ರಮಗಳನ್ನು ನಾವು ಕೈಗೊಂಡ್ರೆ ಎಫ್ ಪಿ ಒಗೆ ಅನುಕೂಲ ಆಗುತ್ತೆ, ಅದೇ ರೀತಿ ರೈತರಿಗೂ ಅನುಕೂಲ ಆಗುತ್ತೆ. ಇದರಲ್ಲಿ ಏನು ಅಂದ್ರೆ ಮ್ಯೂಚುವಲ್ ಅವರ ಲಾಭ ನೋಡ್ತೀವಿ, ಯಾಕೆಂದ್ರೆ ರೈತನಿಗೆ ಅನುಕೂಲ ಆಗುತ್ತೆ, ಅದೇ ರೀತಿ ಎಫ್ ಪಿ ಒಗೆ ಒಂದು ಆದಾಯ ಆಗುತ್ತೆ. ಆಮೇಲೆ ಎಫ್ ಪಿ ಒಗಳಿಗೆ ನಾವು ಇಲಾಖೆ ಮುಖಾಂತರ ಟ್ರೈನಿಂಗ್ ಕೊಡೋದಾಗಲಿ, ಅವ್ರನ್ನ ಹೊರಗಡೆ ಮಹಾರಾಷ್ಟ್ರ ಭಾಗಗಳಲ್ಲಿ ತುಂಬಾ ಚೆನ್ನಾಗಿ ನಡೀತಕ್ಕಂಥ ಎಫ್ ಪಿ ಒಗಳನ್ನ ಆ ಕ್ಷೇತ್ರ ಭೇಟಿ ಮಾಡೋದ್ರ ಮುಖಾಂತರ ಅವರು ಯಾವ್ಯಾವ ಕಾರ್ಯಕ್ರಮಗಳು ಹಮ್ಕೋಬಹುದು ಅನ್ನೋದ್ರ ಬಗ್ಗೆ ಅವ್ರಿಗೆ ಮನದಾಟ ಆಗುತ್ತೆ. ಅದೇ ರೀತಿ ಮಾಡ್ಕೊಳ್ಳೋದ್ರಿಂದ ಈಗ ನಮ್ಮ ನುಗ್ಗೇಹಳ್ಳಿಯಲ್ಲಿ ಬರ್ತಕ್ಕಂಥ ಎಫ್ ಪಿ ಒ ಈಗ ಅಲ್ಲಿ 2017 ಪ್ರಾರಂಭ ಆಗಿದೆ. ಅಲ್ಲಿಂದ ಇಲ್ಲಿವರೆಗೂ ಸರ್ಕಾರದಿಂದ ಅವರಿಗೆ ಮೊದಲನೇದಾಗಿ ನಾವು ಪ್ರಾರಂಭಿಕ ಇದು ಅಂತೇಳಿ 10 ಲಕ್ಷ ರೂಪಾಯಿ ಕೊಟ್ಟಿರ್ತೀವಿ. ಮತ್ತು ಅವರ ಬಂಡವಾಳ ಎರಡು ಸೇರಿಸಿಕೊಂಡು ಅವರು ಯಂತ್ರಗಳ ಬ್ಯಾಂಕ್ ಅಂತೇಳಿ ಒಂದು ನಿರ್ಮಾಣ ಮಾಡಿದ್ದಾರೆ. ಏನು ಅಂದರೆ ಕೃಷಿಗೆ ಬೇಕಾಗತಕ್ಕಂಥ ಆ ಭಾಗದಲ್ಲಿ ಯಾವುದು ಮುಖ್ಯವಾಗಿ ಬೇಕಾದಂಥ ಯಂತ್ರಗಳು, ಟ್ರ್ಯಾಕ್ಟರ್ಗಳಾಗ್ಬೋದು, ರೋಟೋವೇಟರ್ಗಳಾಗ್ಬೋದು, ಕಲ್ಟಿವೇಟರ್ ಆಗ್ಬೋದು, ನೇಗಿಲಾಗ್ಬೋದು, ಇವೆಲ್ಲ ರೈತ ಪೂರ್ತಿ ಹಣ ಕೊಟ್ಟು ಕೊಂಡ್ಕೊಂಬರಕ್ಕಾಗದೇ ಇರೋದ್ರಿಂದ ಅದನ್ನು ಬಾಡಿಗೆ ರೂಪದಲ್ಲಿ ಕಡಿಮೆ ದರದಲ್ಲಿ ರೈತನಿಗೆ ಅನುಕೂಲವಾಗೋ ಒಂದು ದೃಷ್ಟಿಯಿಂದ ಅವರು ಅದನ್ನು ಬಾಡಿಗೆ ಕೊಡ್ತಾರೆ. ಈ ಬಾಡಿಗೆ ಕೊಡೋದ್ರಿಂದ ರೈತನಿಗೆ ಲಾಭ ಆಗುತ್ತೆ, ಅದೇ ರೀತಿ ಈ ನಮ್ಮ ಎಫ್ ಪಿ ಒಗೂ ಅನುಕೂಲ ಆಗುತ್ತೆ. ಈ ತರಹದ ಅನುಕೂಲಗಳನ್ನ ಎಫ್ ಪಿ ಒನ್ನ ಮಾಡಿಕೊಳ್ಳುವ ಮೂಲಕ ಪಡೆದುಕೊಳ್ಳಬಹುದು ಅನ್ನುವಂಥದ್ದು. ಯಾವುದೇ ಒಂದು ಎಫ್ ಪಿ ಒ ಚಟುವಟಿಕೆಯನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರೆ, ಬೇರೆ ಬೇರೆ ಚಟುವಟಿಕೆಯಲ್ಲಿ ಅದು ತೊಡಗಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಆರ್ಥಿಕ ಬಂಡವಾಳ ಬಹಳ ಮುಖ್ಯವಾಗಿ ಬೇಕಾಗಿರುತ್ತೆ. ಯಾವುದೇ ಒಂದು ಎಫ್ ಪಿ ಒಗೆ ಆರ್ಥಿಕ ಮೂಲಗಳು ಯಾವ್ಯಾವಿರುತ್ತೆ? ಮುಖ್ಯವಾಗಿ ಏನು ಅಂದ್ರೆ ಪ್ರಾರಂಭಿಕವಾಗಿ ಅವರು ಏನು ಒಂದು ಷೇರುಗಳನ್ನು ಕಟ್ಕೊಂಡಿರ್ತಾರೋ ಅದು ಬಂಡವಾಳವಾಗಿ ಇಟ್ಕೊಂಡಿರ್ತಾರೆ. ಅದ್ರ ಜೊತೆಗೆ ಇಲಾಖೆ ಮುಖಾಂತರ ಪ್ರಾರಂಭಿಕವಾಗಿ ಅವರಿಗೆ ಒಂದು ಸಹಾಯಧನ ನೀಡುವಂತ ಒಂದು 10 ಲಕ್ಷ ರೂಪಾಯಿ ಆವರ್ತ ನಿಧಿ ರೂಪದಲ್ಲಿ ಕೊಟ್ಟಿರ್ತೀವಿ. ಆ ಒಂದು ಇರೋ ಅಲ್ಪ ಮೊತ್ತದಲ್ಲಿ ಅವರು ಪ್ರಾರಂಭಿಕವಾಗಿ ಏನು ಆ ರೈತರುಗಳಿಗೆ ಬೇಕಾಗುವಂತ ಗೊಬ್ಬರಗಳು ಅಥವಾ ಔಷಧಿಗಳು, ಜಾನುವಾರುಗಳಿಗೆ ಬೇಕಾದಂತ ಮೇವುಗಳು, ಬೇವಿನ ಹಿಂಡಿ ಆಗ್ಬೋದು, ತೆಂಗಿನ ಮರಕ್ಕೆ ಬೇಕಾದಂತ ಔಷಧಿಗಳಾಗಬಹುದು, ಅವನ್ನೆಲ್ಲ ಕಂಪನಿ ಮುಖಾಂತರ ನೇರವಾಗಿ ಅವರು ಖರೀದಿ ಮಾಡ್ತಾರೆ. ಖರೀದಿ ಮಾಡೋದ್ರಿಂದ ಅವರಿಗೆ ಕಡಿಮೆ ದರದಲ್ಲಿ ಅವರು ನೀಡ್ತಾರೆ, ಉತ್ತಮ ಗುಣಮಟ್ಟದ್ದು ನೀಡಿರ್ತಾರೆ. ಅದನ್ನ ಔಷಧಿಯಾಗಲಿ ಗೊಬ್ಬರ ಆಗಲಿ ಅವರು ಇಟ್ಕೊಂಡು ಅದನ್ನ ಕಡಿಮೆ ಲಾಭಾಂಶಕ್ಕೆ ರೈತರಿಗೆ ಕೊಡ್ತಾರೆ. ರೈತನಿಗೂ ಅದನ್ನು ಪಡೆಯೋದ್ರ ಮುಖಾಂತರ ಅವನಿಗೆ ಮಾರುಕಟ್ಟೆ ದರಕ್ಕಿಂತ ಕಡಿಮೆ ದರದಲ್ಲಿ ಅವನಿಗೆ ಗೊಬ್ಬರ ಸಿಗುತ್ತೆ ಅಂತಾಗುತ್ತೆ, ಉತ್ತಮ ಗುಣಮಟ್ಟದ ಸಿಗುತ್ತೆ. ಹಾಗಾಗಿ ಅವನೇನ್ ಮಾಡ್ತಾನೆ, ಈ ಒಂದು ನಮ್ಮ ಎಫ್ ಪಿ ಒ ಮುಖಾಂತರನೇ ಖರೀದಿ ಮಾಡೋಕ್ಕೆ ಆಸಕ್ತಿಗೆ ಪಡ್ತಾನೆ. ಅದರಿಂದ ಕೆಲವು ಸಾರಿ ಈಗ 2018 ಇಸ್ವಿನಲ್ಲಿ ಈ ಒಂದು ಕ್ಯಾಲ್ಸಿಯಂ ಆಗ್ಬೋದು, 99 ಆಗ್ಬೋದು, ಹಾಗೂ ಡಿ ಎ ಪಿ ಮತ್ತು ಮೇವು, ಈ ರೀತಿ ಒಂದು 4 ಅಂಶಗಳನ್ನು ಅವರು ಮಾರಾಟ ಮಾಡಿ ಅವರು 1.5 ಲಕ್ಷ ರೂಪಾಯಿ ಆದಾಯ ಪಡೆದಿದ್ದಾರೆ ಅವರು ಆ ಸಂಘದವರು. ನಂತರ ಇದ್ರ ಜೊತೆಗೆ ನಾವು ಇಲಾಖೆ ಮುಖಾಂತರ ಅವರು ಒಂದು ಯಂತ್ರಗಳ ಬ್ಯಾಂಕ್ ಅನ್ನು ಮಾಡ್ಕೊಳ್ಳಿಕ್ಕೆ ಮಾಡ್ತಾರಲ್ಲ, ಅದಕ್ಕೆ 90% ಭಾಗದಲ್ಲೇ ನಾವು ಅವರಿಗೆ ಸಹಾಯಧನ ಕೊಡ್ತೀವಿ. ಒಂದು ಯಂತ್ರಗಳ ಖರೀದಿ ಮಾಡಿದ್ರೆ 90 ರೂಪಾಯಿ ಇಲಾಖೆಯಿಂದ ಕೊಡ್ತೀವಿ, 10 ರೂಪಾಯಿ ಆ ಸಂಘದಿಂದ ಕೊಡ್ತಾರವ್ರು, ಹಾಕತ್ತಾರವರು ಸಂಘದಲ್ಲಿ ಇರತಕ್ಕಂತ ಹಣನ ಆ ವಿನಿಮಯ ಮಾಡ್ಕೊಂಡು ಯಂತ್ರಗಳನ್ನು ಖರೀದಿ ಮಾಡ್ತಾರೆ. ಅಲ್ಲಿ ಏನು ಆ ಭಾಗದ ರೈತರುಗಳಿಗೆ ಯಾವುದು ಮುಖ್ಯವಾಗಿ ಬೇಕಾಗುತ್ತೋ ಆ ಒಂದು ಇದನ್ನು ಯಂತ್ರಗಳನ್ನು ಅವರು ಬಾಡಿಗೆಗೆ ಕಡಿಮೆ ಬಾಡಿಗೆ ದರದಲ್ಲಿ ಅವರನ್ನು ಕೊಡೋದು ಮುಖಾಂತರ, ಅದರಲ್ಲೂ ಪ್ರತಿ ವರ್ಷ ಅವರು 30-40 ಸಾವಿರ ರೂಪಾಯಿ ಆದಾಯನ ಮಾಡ್ಕೊತಾ ಇದಾರೆ ಸಂಘದವರು. ಇದಲ್ಲದೆ ಬೀಜಗಳನ್ನು ವಿತರಣೆ ಮಾಡ್ತಾರೆ, ಉತ್ತಮ ಸೆಣಬು ಆಗ್ಲಿ ಇನ್ನಿತರ ಬೀಜಗಳು. ಒಟ್ಟಿಗೆ ಯಾವ ಬೆಳೆಯನ್ನ ಆಧರಿಸಿ ಎಫ್ ಪಿ ಒನ್ನ ಮಾಡಿರ್ತೀವೋ ಆ ಒಂದು ಬೆಳೆಯನ್ನ ಬೆಳೆಯಲಿಕ್ಕೆ ಏನೆಲ್ಲ ಪರಿಕರಗಳು ಬೇಕು? ರಾಸಾಯನಿಕ ಗೊಬ್ಬರ ಆಗ್ಬಹುದು, ಬೀಜಗಳಾಗ್ಬಹುದು, ಮತ್ತೆ ಅದಕ್ಕೆ ಬೇಕಾದಂತಹ ಬೇರೆ ಬೇರೆ ಪರಿಕರಗಳಾಗ್ಬಹುದು, ಅವುಗಳನ್ನ ತಂದು ಮಾರಾಟವನ್ನ ಮಾಡಬಹುದು. ಹೌದು ಸರ್. ಈಗ ಏನು ಅಂದ್ರೆ ಈಗ ಹಿಂದೆ ಎಲ್ಲಾ ಬೆಳೆಗಳನ್ನು ನಾವು ಉತ್ತೇಜನ ಮಾಡ್ತಾ ಇದ್ವಿ. ಹೌದು. ಆ ಒಂದು ಎಫ್ ಪಿ ಒ ಅಂದ್ರೆ ಈಗ ಹೊಸದಾಗಿ ಬರ್ತಕ್ಕಂತ ಎಫ್ ಪಿ ಒಗಳು ಒಂದು ನಿರ್ದಿಷ್ಟ ಬೆಳೆಗೋಸ್ಕರ ಬರ್ತಾ ಇದ್ದಾರೆ. ಎಫ್ ಪಿ ಒ ತೆಂಗು ಎಫ್ ಪಿ ಒ ಅಂತ, ಮೆಕ್ಕೆಜೋಳ, ಮಾವು ಎಫ್ ಪಿ ಒ, ಆ ಒಂದು ಬೆಳೆ ಏನು ಆ ಜಿಲ್ಲೆನಲ್ಲಿ ಏನು ಬೆಳೆ ಮುಖ್ಯ ಬೆಳೆ ಇರುತ್ತೋ ಆ ಬೆಳೆಗೆ ಸಂಬಂಧಿಸಿಪಟ್ಟ ಒಂದು ಎಫ್ ಪಿ ಒ ಮಾಡ್ತಾರೆ. ನಾವು ಹಿಂದೆ ಸ್ಥಾಪನೆಯಾಗಿರುವಂತಹ ಎಫ್ ಪಿ ಒಗಳೆಲ್ಲ ಎಲ್ಲಾ ತರದ್ದು ಚಟುವಟಿಕೆಗಳನ್ನು ಕೈಗೊಳ್ತಾರೆ ಅವರು, ಎಲ್ಲಾ ಚಟುವಟಿಕೆಗಳನ್ನು ಕೂಡ ಮಾಡಬಹುದು. ಏನು ಪರಿಕರಗಳ ಅಗತ್ಯ ಇರುತ್ತೋ ಅದನ್ನ ತಂದು ಮಾರಾಟ ಮಾಡತಕ್ಕಂತ ಸಂದರ್ಭದಲ್ಲಿ ಕಡಿಮೆ ಬೆಲೆಗೆ ದೊರಕಿಸಿಕೊಡಬಹುದಾ ಅದನ್ನ? ಹಾ, ಖಂಡಿತ. ಯಾಕೆಂದ್ರೆ ಅವರು ಕಂಪನಿಗಳ ಮುಖಾಂತರ ಅವರು ಖರೀದಿ ಮಾಡಿ ನೇರವಾಗಿ ಖರೀದಿ ಮಾಡೋದ್ರಿಂದ ಅವರಿಗೆ ಕಡಿಮೆ ಬೆಲೆ ಸಿಗುತ್ತೆ. ಮಾರುಕಟ್ಟೆ ದರಕ್ಕಿಂತ 8-10% ಕಮ್ಮಿ ದರಕ್ಕೆ ರೈತರಿಗೆ ಆ ಒಂದು ಪರಿಕರ ಸಿಗೋದ್ರಿಂದ ಅವರ ಒಲವು ಹೆಚ್ಚು ಇಲ್ಲೇ ಇರೋದ್ರಿಂದ. ಈಗ ನಮ್ಗೆ ತಿಳಿದ ಮಟ್ಟಿಗೆ ಕಳೆದ 3 ವರ್ಷ ಏನಾಗಿದೆ ಅಂದ್ರೆ ಕರೋನಾ ಬಂದಿದ್ರಿಂದ ಸ್ವಲ್ಪ ಸಂಘಗಳು ನಿಷ್ಕ್ರಿಯಗೊಂಡಿದ್ವು. ಈಗ ಈ ಪ್ರಸ್ತುತ ವರ್ಷದಿಂದ ಅವು ಮತ್ತೆ ಚೇತರಿಸಿಕೊಂಡಿದ್ದಾವೆ. ಹಾಗಾಗಿ ಹೆಚ್ಚೆಚ್ಚು ರೈತರುಗಳು ಅಲ್ಲಿ ಏನು ಎಫ್ ಪಿ ಒಗಳಿಗೆ ಬಂದು ಅವ್ರಿಗೆ ಬೇಕಾದಂತ ಗೊಬ್ಬರಗಳು, ಬಾಡಿಗೆಯ ಯಂತ್ರಗಳು ಎಲ್ಲವುಗಳನ್ನು ಉತ್ತಮ ರೀತಿಯಾಗಿ ಅವರು ಉಪಯೋಗಿಸ್ಕೋತಾ ಇದಾರೆ ಅಂತ ಹೇಳ್ಬೋದು. ಅದಲ್ಲದೆ ಇದು ಇನ್ಪುಟ್ ಏನು ಸಹಾಯಧನ ಕೊಡುವಂತದ್ದು, ಏನು ಪರಿಕರಗಳನ್ನು ಮಾರಾಟ ಮಾಡೋದ್ರಿಂದ ಅದೇ ರೀತಿ ಔಟ್ಪುಟ್ ಸಹಾಯಧನ ಮಾಡ್ತಾ ಎಫ್ ಪಿ ಒ ಮಾಡಬಹುದು. ಏನು ಬಿಸ್ನೆಸ್ ಮಾಡಬಹುದು. ಏನು ಅಂದ್ರೆ ರೈತರುಗಳು ಒಂದು ಭಾಗದಲ್ಲಿ ಹೆಚ್ಚು ಶುಂಠಿ ಬೆಳೆದಿದ್ದಾರೆ, ಬೆಳೆದಂತ ಸಂದರ್ಭದಲ್ಲಿ ಒಬ್ಬೊಬ್ಬರೇ ಮಾರಾಟ ಮಾಡಿದ್ರೆ ಅವರಿಗೆ ಸಾಗಾಣಿಕಾ ವೆಚ್ಚ ಇವೆಲ್ಲ ಸೇರ್ಕೊಂಡು ಲಾಭಾಂಶ ಕಮ್ಮಿ ಆಗತ್ತೆ. ಈ ಸಂಘಗಳು ಮುಖಾಂತರ ಏನ್ ಮಾಡ್ತಾರೆ, ಅವರು ಒಂದು 30-45 ಜನದಿಂದ ಅವರೇ ಸಂಘಕ್ಕೆ ಖರೀದಿ ಮಾಡಿ ನಂತರ ಅವರು ಮಾರುಕಟ್ಟೆಯಲ್ಲಿ ಅವರ ಸಂಪರ್ಕವನ್ನು ಉಪಯೋಗಿಸಿಕೊಂಡು ಮಾರಾಟ ಮಾಡಿ ಆ ಮಾರಾಟದಲ್ಲಿ ರೈತನಿಗೂ ಲಾಭ ಆಗುತ್ತೆ ಹಾಗೂ ಎಫ್ ಪಿ ಒಗೂ ಲಾಭ ಆಗುವಂತ ಒಂದು ಇದನ್ನ ಮಾಡ್ತಾರೆ. ಅದೇ ರೀತಿ ಏನು ತೆಂಗು ಎಫ್ ಪಿ ಒ ನಾವು ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರು ಮುಂದಿನ ದಿನಗಳಲ್ಲಿ ಔಟ್ಪುಟ್ ಬಿಸ್ನೆಸ್ ಅನ್ನು ಯಥೇಚ್ಛವಾಗಿ ಮಾಡಬೇಕು ಅನ್ನೋ ಒಂದು ದೃಷ್ಟಿಕೋನದಲ್ಲಿದ್ದಾರೆ. ಏನು ಅಂದ್ರೆ ನೀರ ಮಾಡೋದು, ತೆಂಗಿನ ಡೆಸಿಕೇಟೆಡ್ ಪೌಡರ್ ಅಂತ ಅದನ್ನ, ಆಮೇಲೆ ತೆಂಗಿನ ಎಡೆ ಮೊಟ್ಟೆಗಳನ್ನ ಉಪಯೋಗಿಸ್ಕೊಂಡೋದು, ಅದರಿಂದ ಏನಾದ್ರು ಗೊಬ್ಬರ ಮಾಡುವಂಥದ್ದು, ಆ ರೀತಿ ಮಾಡೋದಕ್ಕೆ ಅವರು ಮುಂದೆ ಬರ್ತಾ ಇದಾರೆ. ಈಗ ನಮ್ಮ ನುಗ್ಗಿಹಳ್ಳಿಗೆ ಸಂಬಂಧಪಟ್ಟಂಗೆ ಶುಂಠಿ ಖರೀದಿ ಮಾಡಿ ರೈತರಿಂದ ಅವರು ಮೊದಲನೇ ಪ್ರಾರಂಭಿಕವಾಗಿ ಮಾಡಿದ್ರು, ಅದರಲ್ಲಿ ಸ್ವಲ್ಪ ಎಡಬಿದ್ರು, ಅದು ಅಷ್ಟು ಪರಿಣಾಮಕಾರಿ ಆಗ್ಲಿಲ್ಲ. ಆದರೆ ಈಗ ನಾವು ಏನು ಉತ್ತೇಜನ ಮಾಡ್ತಾ ಇದ್ದೀವಿ ಅಂದರೆ ಅವರು ಸ್ವಲ್ಪ ಮೌಲ್ಯವರ್ಧನೆ ಪ್ರೊಸೆಸಿಂಗು ಆ ರೀತಿ ಮಾಡ್ಕೊಂಡು ಅಲ್ಲೇ ಒಂದು ಕೋಲ್ಡ್ ಸ್ಟೋರೇಜ್ ಮಾಡೋದು, ಶೀತಲ ಗ್ರಹಣ ಮಾಡೋದ್ರ ಮುಖಾಂತರ, ಅಥವಾ ಏನು ಬೆಳೆಗಳನ್ನು ಸಂಸ್ಕರಣೆ ಮಾಡೋದಕ್ಕೋಸ್ಕರ ಅವರೇ ಖರೀದಿ ಮಾಡಿ ಸಂಸ್ಕರಣೆ ಮಾಡಿ ಆ ಸಂಸ್ಕರಣೆ ಆದಂತಹ ಪದಾರ್ಥಗಳನ್ನು ಅವರು ಮಾರಾಟ ಮಾಡೋದ್ರ ಮುಖಾಂತರ ರೈತನಿಗೂ ಒಂದು ಒಳ್ಳೆ ಬೆಲೆ ಸಿಗುತ್ತೆ. ಯಾಕೆಂದ್ರೆ ಒಂದೇ ಸತಿ ಮಾರುಕಟ್ಟೆಗೆ ಕೆಲವು ಪದಾರ್ಥಗಳು ಬಂದು ಬೆಲೆ ಕುಸಿತವಾಗುವ ಸಾಧ್ಯತೆಗಳು ಹೆಚ್ಚು ನಾವು ನೋಡ್ತಾ ಇರೋದ್ರಿಂದ ಈ ರೀತಿ ರೈತ ಬೆಳೆಯುವಂತಹ ಬೆಳೆಯನ್ನು ಸಂಸ್ಕರಿಸಿ ನಂತರ ಅದನ್ನು ಮಾರಾಟ ಮಾಡೋದ್ರಿಂದ ವರ್ಷ ಪೂರ್ತಿ ಆ ಒಂದು ಬೆಳೆಯ ಒಂದು ಉಪಯೋಗನೂ ಸಿಗುತ್ತೆ, ನಂತರ ರೈತನಿಗೂ ಲಾಭ ಆಗುತ್ತೆ ಅಂತ ಹೇಳ್ತೇನೆ. ಇಷ್ಟು ಔಟ್ಪುಟ್ ಮತ್ತೆ ಇನ್ಪುಟ್ ಬಿಸ್ನೆಸ್ಗೆ ಸಂಬಂಧಪಟ್ಟ ಹಾಗೆ ಹೀಗೆಯೂ ಕೂಡ ನಾವು ಆರ್ಥಿಕ ಮೂಲವನ್ನ ಸಂಗ್ರಹವನ್ನ ಮಾಡಬಹುದು. ಈ ಒಂದು ವ್ಯವಹಾರವನ್ನ ಮಾಡುವ ಮೂಲಕ ಅಲ್ಲಿ ಬರ್ತಕ್ಕಂಥ ಲಾಭಾಂಶ ಏನಿರುತ್ತೋ ಅದು ಕೂಡ ಒಂದು FPO ದ ಒಂದು ಬಂಡವಾಳವಾಗಿ ಇರುತ್ತೆ ಅಥವಾ ಆರ್ಥಿಕ ಮೂಲವಾಗಿ ಕೆಲಸವನ್ನ ಮಾಡುತ್ತೆ. ಅದರ ಜೊತೆಗೆ ಏನು ಅವ್ರ ಭಾಗದಲ್ಲಿ ಖರೀದಿಯನ್ನು ಮಾಡ್ತಾರೋ ಅಥವಾ ಬೆಳೆಯನ್ನು ಬೆಳೀತಾರೋ ಅಂತಹ ಪದಾರ್ಥಗಳ ಮೌಲ್ಯವರ್ಧನೆಯನ್ನ ಮಾಡುವ ಮೂಲಕ ಅವುಗಳನ್ನ ಸಂಗ್ರಹ ಮಾಡುವ ಮೂಲಕ ಶೇಖರಣೆ ಮಾಡುವ ಮೂಲಕವೂ ಕೂಡ ವ್ಯವಹಾರಗಳನ್ನ ಮಾಡಬಹುದು. ಆ ಒಂದು ಮೂಲದಿಂದಲೂ ಕೂಡ ಸಾಕಷ್ಟು ಗಳಿಕೆಯನ್ನ ಮಾಡಿಕೊಳ್ಳಬಹುದು. ಹೀಗೆ ಗಳಿಸಿದಂತಹ ಹಣವನ್ನ ಎಲ್ಲೆಲ್ಲಿ ಅವರು ನಿರ್ವಹಣೆಯನ್ನ ಮಾಡಬಹುದು, ಎಲ್ಲೆಲ್ಲಿ ಅದನ್ನ ಅವರು ಖರ್ಚು ಮಾಡಬಹುದು, ಇದ್ರ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. ಈಗ ರೈತರುಗಳಿಂದ ಅವರು ಮಾರಾಟ ಮಾಡಿ ಬಂದಂತಹ ಲಾಭಾಂಶಗಳನ್ನ ಕೆಲವು ಸಾರ್ತಿ ಏನ್ ಮಾಡ್ತಾರೆ ಅಂದ್ರೆ ಅವರ ಒಂದು ಸಂಘದ ಸದಸ್ಯರುಗಳಿಗೆ ಬೋನಸ್ ರೀತಿನೂ ಕೊಡ್ತಾರೆ. ಯಾಕೆಂದ್ರೆ ಅವರೆಲ್ಲ ಸಕ್ರಿಯವಾಗಿ ಪಾಲ್ಗೊಂಡು ಈ ರೀತಿ ಸಂಪರ್ಕಗಳನ್ನು ಹೊಂದಿ ಮಾರಾಟ ಮಾಡೋದಕ್ಕೋಸ್ಕರ ಸಹಾಯ ಇದು ಮಾಡ್ತಿರ್ತಾರೆ. ಹಾಗಾಗಿ ಕೆಲವು ಕಡೆ ಬೋನಸ್ ಕೊಡ್ತಾರೆ. ಅನಂತರ ಕೆಲವು ಕಡೆ ಏನ್ ಮಾಡ್ತಾರೆ, ಈ ಒಂದು ಏನು ಅದು ಬರುತ್ತೋ ಆ ಬಂದಂತ ಲಾಭವನ್ನು ಅವರು ಮುಂದಿನ ದೇಳಕ್ಕೆ ಬಂಡವಾಳವಾಗಿ ಉಪಯೋಗಿಸ್ಕೋತಾರೆ. ಏನಂದ್ರೆ ಈಗ ನಾವು ನಮ್ಮ ಭಾಗದ FPO ನಲ್ಲಿ ಒಂದು ಬಾರಿ ಮಾರಾಟ ಈ ಗೊಬ್ಬರ ಯಥೇಚ್ಛ ಮಾರಾಟ ಮಾಡಿ ಅವರು ಒಂದು 5 ಲಕ್ಷದವರೆಗೂ ಲಾಭವನ್ನು ಪಡೆದ್ರು. ಆ 5 ಲಕ್ಷ ಹಣವನ್ನು ನಂತರ ದಿನಗಳಲ್ಲಿ ಅವರು ಬೇರೆ ಒಂದು ಪರಿಕರಣ ಖರೀದಿ ಮಾಡಿ ಆ ಭಾಗದ ರೈತರಿಗೆ ಮುಖ್ಯವಾಗಿ ಬೇಕಾದಂತ DAP ಗೊಬ್ಬರ ಅವಾಗ ಸಿಗ್ತಾ ಇತ್ತಿಲ್ಲ, ಆ ಕರೋನಾ ಸಮಯದಲ್ಲಿ ಅದನ್ನು ತರಿಸಿ ಅದನ್ನು ಕೊಟ್ಟಿದ್ರಿಂದ ಆ ಲಾಭಕ್ಕೆ ಇನ್ನೂ ಹೆಚ್ಚು ಲಾಭ ಬಂದಿದೆ. ಯಾವುದೇ FPO ನಲ್ಲೂ ಈಗ ನಾವು ನೋಡಿದ್ರಲ್ಲಿ ಯಾವ FPO ಲಾಸ್ ನಲ್ಲಿ ನಡೀತಾ ಇಲ್ಲ, ಲಾಭದಾಯಕ ಮುನ್ನಡೀತಾ ಇದೆ. ಅಂದ್ರೆ ಏನು ಅಂದ್ರೆ ಅವರು CEO ಗೆ ಸಂಬಳ ಕೊಡೋದು ಮತ್ತೆ ಅಲ್ಲಿ ಒಂದು ಆಫೀಸ್ ಮಾಡೋದು ಆ ರೀತಿ ಈಗ ಕೆಲವು FPO ಗಳು ಪ್ರಾರಂಭಿಕ ಹಂತದಲ್ಲಿದ್ದಾವೆ. ಹಾಗಾಗಿ ಕೆಲವು ವರ್ಷದ ನಂತರ ಅವು ಚೇತರಿಸಿಕೊಳ್ಳುವಂತಹ ಸಾಧ್ಯತೆಗಳು ತುಂಬಾ ಹೆಚ್ಚಿದೆ. ಯಾಕೆಂದ್ರೆ ಈಗ ನಾವು ನೋಡುವಂತೆ FPO ಗಳಿಗೆ ರೈತರು ಹೆಚ್ಚು ಹೆಚ್ಚು ಬರ್ತಾರೆ, ಮಾರುಕಟ್ಟೆಗೆ ಸೀದಾ ಹೋಗೋದಿಲ್ಲ. ಅವರು ಏನು ಬೆಳೆನೋ ಮಾರೋದಕ್ಕಾಗ್ಲಿ ಅಥವಾ ಇನ್ನೇನೋ ಒಂದು ಪರಿಕರ ತಂದು ಅವರ ತೋಟಕ್ಕೆ ಹಾಕೋದಕ್ಕಾಗ್ಲಿ ಎರಡಕ್ಕೂ ಅವ್ರು ಹೋಗ್ತಾ ಇಲ್ಲ, ಅವರು FPO ನೇ ಅವಲಂಬಿಸಿರ್ತಾರೆ. ಹಾಗಾಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಅವರು ಹೆಚ್ಚು ಹೆಚ್ಚು ಔಟ್ಪುಟ್ ಬಿಸ್ನೆಸ್ಗೆ ಅವರು ಒತ್ತು ಕೊಡೋದ್ರ ಮುಖಾಂತರ ಮೌಲ್ಯವರ್ಧನೆ ಮಾಡೋದ್ರ ಮುಖಾಂತರ ಹೆಚ್ಚೆಚ್ಚು ಲಾಭ ಪಡಿತಾರೆ ಅನ್ನೋ ಒಂದು ಆಶಾದಾಯನ ನಮಗೆ. ಈಗ ನಿಮ್ಮ ಭಾಗದಲ್ಲಿಯೂ ಕೂಡ ಅದರಲ್ಲೂ ಕೂಡ ತೋಟಗಾರಿಕೆ ಇಲಾಖೆಯ ಒಂದು ಸಹಯೋಗದಲ್ಲಿ ಒಂದು ರೈತ ಉತ್ಪಾದಕ ಸಂಸ್ಥೆ ಚನ್ನರಾಯಪಟ್ಟಣ ಭಾಗದಲ್ಲಿ ನಡೀತಾ ಇದೆ. ಹೇಗಿತ್ತು ಇದರ ಪ್ರಾರಂಭವನ್ನು ಮಾಡಿದ ರೀತಿ, ಈಗ ಹೇಗೆ ಅದು ಯಶಸ್ವಿಯಾಗಿ ಕಾರ್ಯವನ್ನು ಮಾಡ್ತಾ ಇದೆ, ಇದರ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. ಮಂಜುನಾಥೇಶ್ವರ ರೈತ ಉತ್ಪಾದಕರ ಸಂಘ ಅಂತೇಳಿ ನುಗ್ಗೇಹಳ್ಳಿ ಭಾಗದಲ್ಲಿ 2017ರಲ್ಲಿ ಪ್ರಾರಂಭವಾಯಿತು. ಪ್ರಾರಂಭದಲ್ಲಿ ಅವರು ಸದಸ್ಯರು ಒಮ್ಮತ ಇಲ್ದಲೇ ಬಿಟ್ಟು ಹೋಗೋದು ಆ ರೀತಿ ನಡೀತಾ ಇತ್ತು. ನಂತರ ಒಂದು 2 ವರ್ಷ ಅದು ತುಂಬಾ ತೊಡಸ್ಕೊಂಡು ಯಾವುದೇ ಒಂದು ಚಟುವಟಿಕೆನು ಮಾಡದಲೆ ಪ್ರಾಯಶಃ ಅವರಿಗೆ ಯಾವ ರೀತಿ ಮುನ್ನಡಿಬೇಕು ಅನ್ನೋದು ಒಂದು ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಮುಗ್ಗರಿಸಿದ್ರು. ನಂತರ ಅವರು 2019-20 ಆ ಒಂದು 2-3 ವರ್ಷ ಏನಾಯ್ತು ಕರೋನಾ ಇದ್ದಿದ್ರಿಂದ ಸ್ವಲ್ಪ ಬಿಸ್ನೆಸ್ ಡೌನ್ ಆಯ್ತು ಅಂತ ಹೇಳಕ್ಕಾಗಲ್ಲ, ಅವರಿಗೆ ಜಾಸ್ತಿ ವ್ಯಾಪಾರ ಆಗಿದೆ ಅವಾಗ. ಯಾಕೆಂದ್ರೆ ಮಾರುಕಟ್ಟೆಯಲ್ಲಿ ಲಭ್ಯವಿಲ್ಲದೆ ಇರೋಂತ ಸಮಯದಲ್ಲಿ ಅವರು ರೈತರಿಗೆ ಮನೆಯ ಬಾಗಿಲಿಗೆ ಗೊಬ್ಬರನಾಗ್ಲಿ ಔಷಧನಾಗ್ಲಿ ಎಲ್ಲ ವಿತರಣೆ ಮಾಡಿದ್ರು. ನಂತರ ರೈತರು ಶುಂಠಿ ಬೆಳೆದಿದ್ರ ಆ ಸಮಯದಲ್ಲಿ, ಅವಾಗ ಅವರಿಗೆ ಮಾರುಕಟ್ಟೆ ಮಾಡೋದು ತುಂಬಾ ಕಷ್ಟ ಆಯ್ತು, ಪಾಸ್ ಕೊಡ್ತಾಬೇಕಾಯ್ತು, ತುಂಬಾ ಕಷ್ಟ ಆಯ್ತು. ಆ ಸಮಯದಲ್ಲಿ ನಮ್ಮ FPO ಅವರ ನೆರವಿಗೆ ಬಂದು ಎಲ್ಲರಿಂದಲೂ ಆ ಪರಿಕರಗಳನ್ನು ಖರೀದಿ ಮಾಡಿ ನಂತರ ಅವರು ಮಾರುಕಟ್ಟೆಗೆ ನೇರವಾಗಿ ಅವರ ಇದ್ರ ಮುಖಾಂತರ ಅವರು ಇದನ್ ಮಾಡಿದ್ರು. ಹಾಗಾಗಿ ಅವರಿಗೆ ಆ ಒಂದು ಅವಧಿಲಿ 5-6 ಲಕ್ಷ ರೂಪಾಯಿ ಬಂಡವಾಳ ಬಂದಿದೆ ಅವರಿಗೆ. ಏನು ಸರ್ಕಾರ ಕೊಟ್ಟಿರತಕ್ಕಂತ ಹಣ ಏನಿದೆಯೋ ಅದು ಅಲ್ಲೇ ಇದೆ, ಸಂಘದಲ್ಲೇ ಇದೆ. ಅಂದ್ರೆ ಅದು ಏನು ಕರಗಿಸಿಲ್ಲ ಅವರು. ಹಾಗಾಗಿ ಅವರಲ್ಲಿ ಬರತಕ್ಕಂತ ಲಾಭದಲ್ಲಿ ಅದನ್ನ ನಡ್ಸ್ಕೊಂಡು ಹೋಗ್ತಾ ಇದ್ರೆ, ಯಶಸ್ವಿಯಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ರೆ. ಅಂದ್ರೆ ಏನು ಅಂದ್ರೆ ಈ ಎಫ್ ಪಿ ಓಗಳು ಸಾಮಾನ್ಯವಾಗಿ ಅದು ಬೆಳೆಯೋದಕ್ಕೆ ಕಡಿಮೆ ಅಂದ್ರೆ 1-5-10 ವರ್ಷ ಬೇಕಾಗತ್ತೆ. ಯಾಕೆಂದ್ರೆ ಪ್ರಾರಂಭ ವರ್ಷದಲ್ಲೇ ಅವರಿಗೆ ಲಾಭ ಬರುತ್ತೆ ಅನ್ನೋದು ಒಂದು ಅದು ಅಷ್ಟು ದೂರದ ಮಾತು. ಹಾಗಾಗಿ ರೈತರನ್ನ ಒಂದು ಕಾನ್ಫಿಡೆನ್ಸ್ ತಗೋಬೇಕು ಅವರು, ಅಲ್ಲಿರೋರಿಗೆ ಕಡಿಮೆ ದರದಲ್ಲಿ ಇವ್ರು ಕೊಡ್ತಾ ಇದಾರೆ ಅನ್ನೋದು ಅವ್ರ ಮನದಟ್ಟು ಆಗಬೇಕು. ಹಾಗಾಗಿ ಈ ಪ್ರಸ್ತುತ ವರ್ಷ ಹಿಂದಿನ ವರ್ಷದಿಂದ ಅವರು ಉತ್ತಮ ಸ್ಥಿತಿಯಲ್ಲಿ ಇದ್ದಾರೆ. ಈಗ ಪ್ರಸ್ತುತ ಶ್ರೀ ಮಂಜುನಾಥೇಶ್ವರ ರೈತ ಉತ್ಪಾದಕ ಕಂಪನಿ ಹೇಗೆ ಕಾರ್ಯವನ್ನು ನಿರ್ವಹಿಸ್ತಾ ಇದೆ, ಏನೆಲ್ಲ ಅನುಕೂಲಗಳನ್ನ ಆ ಒಂದು ಭಾಗದ ಸದಸ್ಯರಿಗೆ ಅದು ಮಾಡಿಕೊಡ್ತಾ ಇದೆ? ಮಂಜುನಾಥೇಶ್ವರ ರೈತ ಉತ್ಪಾದಕ ಸಂಘ ಈಗ ಹಾಲಿ ಏನು ಅವರು ಬಂಡವಾಳದಲ್ಲಿ ಈಗಾಗಲೇ ಅವರು ಕಳೆದ ಸಾಲಲ್ಲಿ 452,000 ರೂಪಾಯಿ ಲಾಭ ಪಡೆದಿದ್ದಾರೆ. ಓಹೋ, ಕಳೆದ ಸಾಲಲ್ಲಿ. ಈ ವರ್ಷ ಈಗಾಗಲೇ ಅವರು ಗೊಬ್ಬರಗಳನ್ನು ಮಾರಾಟದ ಮುಖಾಂತರ ಈಗಾಗಲೇ 6 ಲಕ್ಷ ರೂಪಾಯಿ ಈಗಾಗಲೇ ಲಾಭ ಬಂದಿದೆ. ಮಾರ್ಚ್ ಅಂತ್ಯದೊಳಗೆ 1-8 ಲಕ್ಷ ನಿರೀಕ್ಷೆಯಲ್ಲಿ ಇದ್ದಾರೆ. ನಂತರ ಅವರು ಹೆಚ್ಚು ತುಂಬಾ ಲಾಭ ಬಂದಂತ ಸ್ಥಿತಿನಲ್ಲಿ ಕಳೆದ ಸಾರ್ಥಿ ಅವರು 500 ಜನ ಸದಸ್ಯರಿದ್ದಾರೆ, ಅವರಿಗೆಲ್ಲ 1,000 ರೂಪಾಯಿ ಬೋನಸ್ ರೀತಿಯಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಏನಾಗುತ್ತೆ ಅಂದ್ರೆ ಆ ಸದಸ್ಯರೆಲ್ಲ ಅವರು ಇನ್ನು ಹೆಚ್ಚೆಚ್ಚು ಭಾಗವಹಿಸೋಣ ಅನ್ನೋ ಒಂದು ದೃಷ್ಟಿಕೋನದಲ್ಲಿರ್ತಾರೆ. ಹಾಗೆ ಅವ್ರ ಸದಸ್ಯರು ಬೆಳೆದಂತ ಪರಿಕರಲ್ಲ, ಆ ರೈತರುಗಳು ಎಲ್ಲ ಆ ಭಾಗದಲ್ಲಿರೋ ರೈತರುಗಳು ಎಲ್ಲಾ ಪರಿಕರಗಳನ್ನು ಅವ್ರನ್ನ ಖರೀದಿ ಮಾಡ್ತಾರೆ, ಮಾರಾಟ ಮಾಡ್ತಾರೆ. ಸ್ವಲ್ಪ ಔಟ್ಪುಟ್ ಬಿಸ್ನೆಸ್ ಯಾಲ ಅವ್ರಿಗೆ ಒತ್ತು ನೀಡ್ತಾ ಇದೀವಿ, ಅವರಿಗೆ ಹೇಳ್ತಾ ಇದೀವಿ. ಈ ಒಂದು ತೆಂಗಿನ ಒಂದು ಸಂಸ್ಕರಣೆ ಬಗ್ಗೆ ತಾವು ಒಂದು ಇದನ್ನ ತಗೊಳ್ಳಿ ನಂತರ, ಆಮೇಲೆ ಕೆಲವು ಬೆಳೆಗಳನ್ನು ಅವರು ಮಾಡಬಹುದು, ಅವರೇ ಜಾಗಗಳನ್ನು ಖರೀದಿ ಮಾಡಿ ಬೆಳೆಗಳನ್ನು ಬೆಳೆದು ಬಾಡಿಗೆಗೆ ತಗೊಂಡು ಜಾಗದಲ್ಲಿ ಬೆಳೆನ ಮುಂದಿನ ದಿನಗಳಲ್ಲಿ ಬೆಳೆದು ಅದನ್ನು ಮಾರಾಟ ಮಾಡೋದಕ್ಕೆ ಮತ್ತೆ ಬಂದಂತ ಲಾಭವನ್ನು ಪಡಿಬಹುದು ಅನ್ನೋಂತ ಹೇಳಿದೀವಿ. ಅವರು ಮಾಡುವಂತ ಒಂದು ಆಶಾದಾಯಕ ಭಾವನೆಯಲ್ಲಿದ್ದಾರೆ. ಹಂಗಾಗಿ ಮುಂದಿನ ದಿನಗಳಲ್ಲಿ ಲಾಭ ನಿರೀಕ್ಷೆ ಹೆಚ್ಚು ಹೆಚ್ಚು ಆಗುತ್ತೆ ಹೊರತು ಯಾವುದೇ ರೀತಿಯಲ್ಲಿ ಈ ಎಫ್ ಪಿ ಓನಲ್ಲಿ ಈಗ ಬರ್ತಿರುವಂತಹ ಲಾಭ ಕಡಿಮೆ ಆಗುವಂತ ಸಾಧ್ಯತೆ ಖಂಡಿತ ಇಲ್ಲ. ಈ ರೈತ ಉತ್ಪಾದಕ ಸಂಸ್ಥೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ಕೇಳುಗರಿಗೆ ಮತ್ತೆ ಕೃಷಿಕರಿಗೆ ಅಂತಿಮವಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ನನ್ನ ಒಂದು ಅನಿಸಿಕೆ ಪ್ರಕಾರ ಎಲ್ಲಾ ರೈತರುಗಳು ಎಫ್ ಪಿ ಓಗಳಿಗೆ ಸದಸ್ಯರಾಗಬೇಕು. ಅದು ಸದಸ್ಯರಾಗುವುದರ ಮುಖಾಂತರ ಅಲ್ಲಿ ಪ್ರಚಲಿತ ಈಗ ಏನು ನಮ್ಮ ದೇಶದಲ್ಲಿ ಯಾವ ಬೆಳೆ ತಗೋಬಹುದು, ಏನ್ ಮಾಡಬಹುದು, ನಾವು ಬೆಳೆಯೋ ಬೆಳೆಗೆ ಯಾವ ರೀತಿ ಇದನ್ನು ಮಾಡಬಹುದು, ಹಾಗೆ ರೀತಿ ಅವರು ಏನು ಅಂದ್ರೆ ಎಫ್ ಪಿ ಓ ಮುಖಾಂತರ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇರ್ತೀವಿ. ರೈತರಿಗೆ ತರಬೇತಿ, ರೈತರಿಗೆ ಎಫ್ ಪಿ ಓ ಮುಖಾಂತರ ಮುಂದಿನ ದಿನಗಳಲ್ಲಿ ಇಲಾಖಾ ಕಾರ್ಯಕ್ರಮ ಅನುಷ್ಠಾನ ಮಾಡುವಂತಹ ಸಂಭವನು ಒದಗಿ ಬರುವಂತಹ ಸಾಧ್ಯತೆಗಳು ಇರೋದ್ರಿಂದ ಎಫ್ ಪಿ ಓಗಳ ಮುಖಾಂತರ ಕಾರ್ಯಕ್ರಮ ಅನುಷ್ಠಾನ ಮಾಡುವಂತಹ ಸಾಧ್ಯತೆಗಳು ಇದೆ. ಹಾಗಾಗಿ ಎಫ್ ಪಿ ಓಗಳಿಗೆ ಆದಷ್ಟು ಹೆಚ್ಚೆಚ್ಚಿನ ಸಂಖ್ಯೆಯಲ್ಲಿ ಅವರು ಸದಸ್ಯರಾಗಬೇಕು. ಆಗೋದ್ರ ಮುಖಾಂತರ ಎಫ್ ಪಿ ಓ ಬಲವಾಗುತ್ತೆ, ರೈತರಿಗೂ ಉತ್ತಮ ದರದಲ್ಲಿ ಪರಿಕರಗಳು ಸಿಗುತ್ತೆ, ಅವರು ಬೆಳೆದಂಥ ಬೆಳೆಗೆ ಉತ್ತಮ ದರ ಸಿಗುವಂಥ ಸಾಧ್ಯತೆಗಳು ಇರೋದ್ರಿಂದ ಎಲ್ಲರೂ ರೈತ ಉತ್ಪಾದಕರ ಸಂಘಗಳಿಗೆ ಸದಸ್ಯರಾಗಲು ನಾನು ಕೋರು. ಈ ರೈತ ಉತ್ಪಾದಕ ಸಂಸ್ಥೆಯ ಆರ್ಥಿಕ ನಿರ್ವಹಣೆ ಹಾಗೂ ಆರ್ಥಿಕ ಮೂಲಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ನಿಮ್ಮನ್ನು ಸಂಪರ್ಕ ಮಾಡುವಂಥದ್ದು ಹೇಗೆ? ನನ್ನ ದೂರವಾಣಿ ಸಂಖ್ಯೆ 944-84-07-816. ಇನ್ನೊಮ್ಮೆ ಹೇಳಿ. 944-84-07-816. ಒಳ್ಳೆಯದು ಎನ್ ಎಸ್ ಪಣೀಂದ್ರ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ರೈತ ಉತ್ಪಾದಕ ಸಂಸ್ಥೆಯ ಆರ್ಥಿಕ ನಿರ್ವಹಣೆ ಹಾಗೂ ಆರ್ಥಿಕ ಮೂಲಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಂಘಟನಾ ಯುಕ್ತಿ ರೈತಶಕ್ತಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ರೈತ ಉತ್ಪಾದಕ ಸಂಸ್ಥೆಯ ಆರ್ಥಿಕ ನಿರ್ವಹಣೆ ಹಾಗೂ ಆರ್ಥಿಕ ಮೂಲಗಳ ಕುರಿತಂತೆ ಚನ್ನರಾಯಪಟ್ಟಣ ತಾಲೂಕು ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಎನ್ಎಸ್ ಫಣೀಂದ್ರ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ

ಕಟಾವುಗಳ ಸೂಕ್ತ ಸಮಯ ಮತ್ತು ಸಂಸ್ಕರಣೆ ಮೌಲ್ಯವರ್ಧನೆ ಕುರಿತ ಸಮಗ್ರ ಮಾಹಿತಿ ಹೊತ್ತು ತರಲಿದೆ ಫಲಸಿರಿ ಫಲಸಿರಿ ಫಲಸಿರಿ. ಕೃಷಿ ವಿಜ್ಞಾನಿಗಳು ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೃಷಿಕರಿಗೆ ಉಪಯುಕ್ತ ಮಾಹಿತಿ ನೀಡಲಿರುವ ಫಲಸಿರಿ ಸರಣಿಯನ್ನ ಆಲಿಸಿ ಉಪಯೋಗ ಮಾಡಿಕೊಳ್ಳಿ. ಆಲಿಸಿ ಎಫ್ಎಂ 102.2 ಮೆಗಾಹರ್ಟ್ಸ್ನಲ್ಲಿ ಹಾಸನ ಆಕಾಶವಾಣಿ. ಪ್ರತಿ ಸೋಮವಾರ ಸಂಜೆಯ ಕಿಸಾನ್ ವಾಣಿಯಲ್ಲಿ ಮೂಡಿ ಬರ್ತಾ ಇದೆ ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಫಲಸಿರಿ ಫಲಸಿರಿ ಫಲಸಿರಿ. ಕೇಳುಗರೆ, ನಾಳೆ ರಾತ್ರಿ 8 ಗಂಟೆಗೆ ಪ್ರಸಾರವಾಗಲಿರುವ ಯುವವಾಣಿಯಲ್ಲಿ ಯುವ ರಸಪ್ರಶ್ನೆ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಾಳಿನ ಯುವ ರಸಪ್ರಶ್ನೆಯಲ್ಲಿ ನಿಮ್ಮೊಂದಿಗೆ ಸ್ವರ್ಣದಾಸ್ ಹೆಚ್ ವಿ. ರೈತ ಬಾಂಧವರೇ, ನಾಳೆ ಸಂಜೆ 6:51 ಕಿಸಾನ್ ವಾಣಿ ಕೃಷಿ ರಂಗದಲ್ಲಿ ಫಲಸಿರಿ ತೋಟಗಾರಿಕಾ ಬೆಳೆಗಳ ಸಮಗ್ರ ಚಟುವಟಿಕೆ ಕುರಿತ ಬಾನುಲಿ ಸರಣಿ ಪ್ರಸಾರವಾಗಲಿದ್ದು, ನಾಳಿನ ವಿಷಯ ಮಾವು ಮತ್ತು ಗೋಡಂಬಿ ಬೆಳೆಗಳಲ್ಲಿ ಹೂ ಬಿಡುವ ಹಂತದಲ್ಲಿ ಕಂಡುಬರುವ ಪ್ರಮುಖ ರೋಗಗಳು, ಕೀಟಗಳು ಹಾಗೂ ಅವುಗಳ ನಿಯಂತ್ರಣ ಕ್ರಮಗಳು. ಈ ಕುರಿತಾದ ಸಂದರ್ಶನ ಅರಸೀಕೆರೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಕೆಬಿ ಸತೀಶ್ ಅವರೊಂದಿಗೆ. ಇವರನ್ನ ಸಂದರ್ಶಿಸಲಿದ್ದಾರೆ ಅರಕಲಗೂಡು ವಿ ಮಧುಸೂದನ್. ಕೆಳಗರೆ, ಇದೊಂದು ಪ್ರಕಟಣೆ. ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಹಾಗೂ ಕಾಂಬ್ಯಾಟ್ ಸಂಸ್ಥೆ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಜೈವಿಕ ವಿಜ್ಞಾನದಲ್ಲಿನ ಪ್ರಸ್ತುತ ತಂತ್ರಜ್ಞಾನಗಳು ಮತ್ತು ಅವಕಾಶಗಳು ವಿಷಯದ ಕುರಿತು 3 ದಿನಗಳ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ದಿನಾಂಕ 27-29 March 2023 ಕೃಷಿ ಮಹಾವಿದ್ಯಾಲಯ ಕಾರ್ಯಕೆರೆ ಹಾಸನ ಈ ಆವರಣದಲ್ಲಿ ಆಯೋಜಿಸಲಾಗಿದೆ. ಆಸಕ್ತ ಸಾರ್ವಜನಿಕರು ಈ ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಳ್ಳಲು ಡೀನ್ ಕೃಷಿ ಮಹಾವಿದ್ಯಾಲಯ ಕಾರ್ಯಕೆರೆ ಹಾಸನ ಇವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರಕಟಣೆ ಕೇಳಿದಿರಿ. ಆಕಾಶವಾಣಿ ಹಾಸನ ಎಫ್ಎಂ. ಕೇಳುಗರೆ, ಕೆಲವು ಕನ್ನಡ ಚಿತ್ರಗೀತೆಗಳನ್ನ ಕೇಳುವಂತಹ ಸಮಯ. ಈಗ ಕೇಳಿ ಅದೇ ರಾಗ ಅದೇ ಹಾಡು ಚಿತ್ರದ ಒಂದು ಗೀತೆ, ಮಂಜುಳಾ ಗುರುರಾಜ್ ಅವರ ಸ್ವರದಲ್ಲಿ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜಿಸಿದ್ದಾರೆ ಶಂಕರ್ ಗಣೇಶ್. Thank you. This helmet fits better. I'll buy this one. But are you sure about its safety features? Don't worry. This helmet is ISI certified. And how will I know if it's authentic? Just by downloading the BIS Care app, where you can get all the necessary details in a click. Be a vigilant consumer. Download the BIS Care app today to check the product's authenticity before purchase. ಕೆಳಗರೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಜಿ ಉದಯಶಂಕರ್ ಅವರ ಮತ್ತೊಂದು ಗೀತೆ ಉಪೇಂದ್ರ ಕುಮಾರ್ ಅವರ ರಾಗ ಸಂಯೋಜನೆಯಲ್ಲಿ ಚಿತ್ರ ಹೃದಯ ಹಾಡಿತು. ಹಾಡಿರುವ ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ. ತಂಪಾದ ಗಾಳಿ ಬೀಸಲಿ, ಇಂಪಾದ ರಾಗ ಹಾಡಲಿ. ತಂಪಾದ ಗಾಳಿ ಬೀಸಲಿ, ಇಂಪಾದ ರಾಗ ಹಾಡಲಿ. ಹರಡುತಿಹ ಹೂವಿನ ಹಾಗೆ ನಲಿಯುತ್ತಲಿ ಎಂದಿಗೂ ಹೀಗೆ, ನಗುತ್ತಲಿರು ನಂದ ಮಲ್ಲಿಗೆ. ತಂಪಾದ ಗಾಳಿ ಬೀಸಲಿ, ಇಂಪಾದ ರಾಗ ಹಾಡಲಿ. ಹರಡುತಿಹ ಹೂವಿನ ಹಾಗೆ ನಲಿಯುತ್ತಲಿ ಎಂದಿಗೂ ಹೀಗೆ, ನಗುತ್ತಲಿರು ನನ್ನ ಮಲ್ಲಿಗೆ. ತಂಪಾದ ಗಾಳಿ ಬೀಸಲಿ, ಇಂಪಾದ ರಾಗ ಹಾಡಲಿ. ಹರಸುವೆನು ಪ್ರೀ